ನೂರ ಐವತ್ತಾರನೇ ಭಾಷ್ಯದ ಸಾರಾಂಶದಲ್ಲಿ ಒಂದು ಉದಾಹರಣೆಯನ್ನು ಕೊಡಲಾಗಿದೆ. ಮೃತ್ ಲೋಹ ವಿಸ್ಫುಲಿಂಗ, ಮಣ್ಣು ಕಬ್ಬಿಣ ಬೆಂಕಿಯ ಕಿಡಿಗಳು, ಇವು ಸೃಷ್ಟಿಯಲ್ಲಿ ಬೇರೆ ಬೇರೆಯೇ ಅನಿಸಿಕೊಂಡಿವೆ. ಸೃಷ್ಟಿಯ ಪೂರ್ವದಲ್ಲಿ 155-56 ಸಾರಾಂಶ, ಸೃಷ್ಟಿಯ ಪೂರ್ವದಲ್ಲಿ ಏನಿತ್ತು ಅದು ಜನ್ಮರಹಿತವಾಗಿತ್ತು, ತನ್ನ ಹೊರತುಪಡಿಸಿ ಇನ್ನೊಂದು ಯಾವುದೂ ಇದ್ದಿದ್ದಿಲ್ಲ. ನಂತರ ಇದೆಲ್ಲವೂ ಹುಟ್ಟಿಕೊಂಡಿತು ಅನ್ನುವ ಶ್ರುತಿ ಇದೆ. ಆ ಶ್ರುತಿ ಹೇಳ್ತಾರೆ ಉಪಾಯಾತ್ಮಕವಾದ ಶ್ರುತಿ. ಏನು ಶ್ರುತಿ ಇದೆ? ಬಹುಶ್ಯಾಂ ಪ್ರಜಾ ಏತಿ ಸತಪೋ ತಪ್ಯತೆ, ಹುಟ್ಟಿದಂತಹ ಸೃಷ್ಟಿಸಿದಂತಹ ಈ ಸೃಷ್ಟಿಯಲ್ಲಿ ಎಲ್ಲ ಜೀವರಾಶಿಗಳು ಬೇರೆ ಬೇರೆ ಆಗಿವೆ. ಈ ಹೇಳಿಕೆ ಬರ್ಕೊಳ್ಳಿ, ಈ ಹೇಳಿಕೆ ಅಧ್ಯಾರೋಪಿತವಾದ ಹೇಳಿಕೆ. ಇವುಗಳನ್ನು ಸೃಷ್ಟಿ ಶ್ರುತಿಗಳು ಎಂದು ಕರೆಯುತ್ತಾರೆ. ಸೃಷ್ಟಿಯನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು ಪ್ರಸಿದ್ಧಪಡಿಸಿದ ಎಲ್ಲ ಶ್ರುತಿಗಳು ಉಪಾಯಾತ್ಮಕವಾದ ಹೇಳಿಕೆಗಳೆಂದೇ ಪರಿಗಣಿಸಲಾಗುತ್ತದೆ. ಅಂತಿಮವಾಗಿ ಇವೆಲ್ಲವೂ ಗೌಣವಾದ ಹೇಳಿಕೆಗಳು, ಮುಖ್ಯಾರ್ಥವು ಎಂದಿಗೂ ಬದಲಾಗುವುದಿಲ್ಲ. ತನ್ನ ಏಕತ್ವವನ್ನು ಕಳೆದುಕೊಳ್ಳದೆ ಅನೇಕ ಸೃಷ್ಟಿಯ ಅನೇಕತ್ವದ ಹೇಳಿಕೆಗಳನ್ನು ಏನದು ಹೇಳಿಕೆಗಳನ್ನು ಹೇಳಿರುವುದರ ಉದ್ದೇಶ ಏಕತ್ವವನ್ನು ಸಿದ್ಧಪಡಿಸುವುದೇ ಆಗಿದೆ ವಿನಃ ಭೇದವನ್ನು ತೋರಿಸುವುದು ಅಲ್ಲ. ಮಣ್ಣು ಕಬ್ಬಿಣ ಬೆಂಕಿಯ ಕಿಡಿಗಳು ಇತ್ಯಾದಿ ಬೇರೆ ಬೇರೆ ಆಗಿರುವ ತಿಳಿಸಿರುವ ಶ್ರುತಿಗಳು ಶ್ರುತಿಗಳನ್ನು ಗೌಣಾರ್ಥದಲ್ಲಿಯೇ ತೆಗೆದುಕೊಳ್ಳಬೇಕೇ ವಿನಃ ಮುಖ್ಯಾರ್ಥದಲ್ಲಿ ಅಲ್ಲ. ಆಕ್ಷೇಪಣೆ: ಶ್ರುತಿಯಲ್ಲಿ ಅಂತಿಮವಾಗಿ ಭೇದಗಳಲ್ಲಿ ಅಭೇದವು ಸಿದ್ಧ ಮಾಡಿ ತೋರಿಸಿಲ್ಲ, ಭೇದಗಳಲ್ಲಿ ಅಭೇದವನ್ನು ಸಿದ್ಧಪಡಿಸಿಲ್ಲ. ಸಮಾಧಾನ: ಹಾಗೇನಿಲ್ಲ. ಪ್ರಾಣ ಮತ್ತು ವಾಕ್ ಸಂವಾದದಲ್ಲಿ ತಾತ್ಪರ್ಯವು ಪಾರಮಾರ್ಥಿಕವಾಗಿದ್ದರೆ ಇತರ ಸಂವಾದಗಳು ಕೂಡ ಪಾರಮಾರ್ಥಿಕವಾಗಿಯೇ ಇರಬಹುದಾಗಿತ್ತು. ಇತರ ಸಂವಾದಗಳು ಕೂಡ ಪಾರಮಾರ್ಥಿಕವಾದವುಗಳೇ ಆಗಬಹುದಾಗಿತ್ತು. ಆದರೆ ವಿರುದ್ಧವಾದ ಅನೇಕ ಪ್ರಕಾರದ ಸಂವಾದಗಳು ಪಾರಮಾರ್ಥಿಕ ತತ್ವವನ್ನು ತೋರಿಸಲಾಗುವುದಿಲ್ಲ. ತಸ್ಮಾತ್ ನ ತಾದರ್ಥ್ಯಂ ಸಂವಾದ ಶ್ರುತೀನಾ. ಅಂದರೆ ಸಂವಾದ ಶ್ರುತಿಗಳು ಪಾರಮಾರ್ಥಿಕ ಹೇಳಿಕೆಗಳಲ್ಲ. ಭಾಷ್ಯದಲ್ಲಿ ಶ್ರೂಯತೇತು ಮತ್ತೆ ಹೀಗೆ ಉಪದೇಶಿಸಲಾಗಿದೆಯಲ್ಲವೇ ಅಂತಂದಿದ್ದಾದ್ರೆ ಶ್ರೂಯತೇತು ಗೌಣಾರ್ಥದಲ್ಲಿ ಹೇಳಲಾಗಿದೆ ವಿನಃ ಮುಖ್ಯಾರ್ಥದಲ್ಲಿ ಅಲ್ಲ. ಇದೇ ಪ್ರಕಾರ ಉತ್ಪತ್ತಿ ವಾಕ್ಯಾನಿ ಪ್ರತ್ಯೇತವ್ಯಾನಿ, ಎಲ್ಲ ಸೃಷ್ಟಿಯ ವಾಕ್ಯಗಳು ಕೂಡ ಇದೇ ಪ್ರಕಾರ ಗೌಣಾರ್ಥದಲ್ಲಿ ತಗೊಳತಕ್ಕದ್ದು. ಉತ್ಪತ್ತಿ ವಾಕ್ಯಾನಿ ಅಂದರೆ ಸೃಷ್ಟಿ ಸಂಬಂಧವಾದ ಎಲ್ಲ ವಾಕ್ಯಗಳನ್ನು ಗೌಣಾರ್ಥದಲ್ಲಿ ತೆಗೆದುಕೊಳ್ಳತಕ್ಕದ್ದು. ಆಕ್ಷೇಪಣೆ ಪೂರ್ವಪಕ್ಷಿ, ಆಕ್ಷೇಪಣೆ ಅಲ್ಲ ಪೂರ್ವಪಕ್ಷಿ. ಆ ಕಲ್ಪಗಳಲ್ಲಿ ಆ ಸೃಷ್ಟಿಗಳಲ್ಲಿ ಸಂವಾದ ಶ್ರುತಿಗಳು ಸೃಷ್ಟಿಯ ಶ್ರುತಿಗಳು ಬೇರೆ ಬೇರೆ ಆಗಿರಬಹುದಲ್ಲವೇ. ಆ ಕಲ್ಪದಿಂದ ಈ ಕಲ್ಪಕ್ಕೆ, ಈ ಕಲ್ಪದಿಂದ ಈ ಕಲ್ಪಕ್ಕೆ ಆಗಿರಬಹುದಲ್ಲವೇ. ಪರಿಹಾರ ಸಿದ್ಧಾಂತಿ ಹಾಗೆ ಸಾಧ್ಯವಿಲ್ಲ. ಏಕೆಂದರೆ ಏಕತ್ವದ ತಿಳುವಳಿಕೆಯನ್ನು ಸ್ಪಷ್ಟಪಡಿಸುವುದರಲ್ಲಿಯೇ ತಾತ್ಪರ್ಯವೇ ವಿನಃ ಮತ್ತಾವ ಪ್ರಯೋಜನವೂ ಇಲ್ಲ. ದ್ವೈತದ ಎಲ್ಲ ಹೇಳಿಕೆಗಳು ಅಷ್ಟೇ, ಇವನು ಬೇರೆ ಅವನು ಬೇರೆ, ಏನು ಸಿದ್ಧ ಮಾಡಿದ್ರಿ? ಬೇರೆ ನಮಗೂ ಗೊತ್ತಿದೆ, ಬೇರೆ ಬೇರೆ ಬೇರೆ ಬೇರೆಯನ್ನ ಬೇರೆ ಬೇರೆ ಎಂದು ಹೇಳೋದರಲ್ಲಿ ತಾತ್ಪರ್ಯ ಏನು, ಪ್ರಯೋಜನ ಏನು? ಆದರೂ ಶ್ರುತಿಗಳು ಹೇಳಿದ್ದಾದ್ರೆ ಅಂತಹ ಭೇದ ವಾಕ್ಯಗಳನ್ನು ಗೌಣಾರ್ಥದಲ್ಲಿ ನೋಡಿ ಮುಖ್ಯಾರ್ಥದಲ್ಲಿ ತರಬೇಕು. ಮುಖ್ಯಾರ್ಥಗಳಿಗೆ ಏಕತ್ವದಲ್ಲಿಯೇ ಮುಖ್ಯಾರ್ಥ ಇದೆ. ಅದಕ್ಕೆ ನಿಷ್ಪ್ರಯೋಜನತ್ವ ಅಥವಾ ಯಥೋಕ್ತ ಬುದ್ಧಿ ಅವತಾರ ಪ್ರಯೋಜನ ವ್ಯತಿರೇಕೇಣ ಅಂತ ಮತ್ತೊಂದು ಪೂರ್ವಪಕ್ಷಿ. ಧ್ಯಾನಾರ್ಥಂ ಇತಿ ಚೇತ, ಶ್ರುತಿಯ ಹೇಳಿಕೆಗಳು ಧ್ಯಾನಕ್ಕಾಗಿ ಉಪಯೋಗ ಆಗಬಹುದು ಅಂತ ಹೇಳಿದ್ರೆ ಧ್ಯಾನಕ್ಕಾಗಿ ಹೇಳಬಹುದಾಗಿರುವುದಲ್ಲವೇ. ಸಿದ್ಧಾಂತಿ ನಿನ್ನ ಹೇಳಿಕೆಯಂತೆ ಪ್ರಾಣಗಳನ್ನು ಉಪಾಸನೆ ಮಾಡಿ ಅಧಿದೈವಿಕ ರೂಪದ ದೇವತೆಗಳನ್ನು ಸಾಕ್ಷಾತ್ಕಾರ ಹೊಂದಿ ಸಾಯುಜ್ಯವು ಸಾಲೋಕ್ಯವು ಫಲಪ್ರಾಪ್ತಿ ಆಗಬಹುದು. ಸಾಯುಜ್ಯವು ಸಾಲೋಕ್ಯವು ಫಲಪ್ರಾಪ್ತಿ ಆಗಬಹುದು ಅನ್ನುವ ಅಭಿಪ್ರಾಯವಾಗಿದ್ದರೆ, ಯಾರ ಅಭಿಪ್ರಾಯ? ಪೂರ್ವಪಕ್ಷಿ ಅಭಿಪ್ರಾಯ. ಅದು ಇನ್ನೂ ಕ್ಲಿಯರ್ ಮಾಡ್ತಾರೆ. ಅವ ಪೂರ್ತಿ ಹೇಳಿಲ್ಲ, ಅವ ಇಷ್ಟೇ ಹೇಳ್ತಾನೆ. ಪೂರ್ವಪಕ್ಷಿ ಏನು ಹೇಳ್ತಾನೆ? ಧ್ಯಾನಾರ್ಥ. ಓಹೋ, ಧ್ಯಾನಾರ್ಥಕ್ಕೆ ಬಂದ್ಯಾ? ನಿನ್ನ ಅರ್ಥದಲ್ಲಿ ಧ್ಯಾನ ಅಂದ್ರೆ ಏನಪ್ಪ? ನಿನ್ನ ಅರ್ಥದಲ್ಲಿ ಧ್ಯಾನ ಅಂದ್ರೆ ಆದಿದೈವಿಕ ಉಪಾಸನಾ. ಪ್ರಾಣ, ಪ್ರಾಣದ ಆದಿದೈವ ಯಾರು? ವಾಯು. ವಾಯು ಆದಿ. ಆಮೇಲೆ ಇತರ ಸಂವಾದಗಳು ಅಲ್ಲಲ್ಲಿ ಆ ದೇವತೆಗಳನ್ನು ನೀನು ಉಪಾಸನ ಮಾಡೋದ್ರಿಂದ ಅದು ಧ್ಯಾನ ಅನಿಸುತ್ತದೆ. ಏನು ಫಲ? ಸಾಯುಜ್ಯ ಸಾಲೋಕ್ಯ ಫಲ ಸಿಗ್ತದೆ. ಹೌದಾ? ಈ ಸಾಯುಜ್ಯ ಸಾಲೋಕ್ಯ ಫಲ ಅವ್ರಿಗೆ ಸಿಗುತ್ತದೆ ಅನ್ನುವಂಥದ್ದು ನಿನ್ನ ಪೂರ್ವಪಕ್ಷಿಯ ತಾತ್ಪರ್ಯ. ಹೌದಾ? ಓಕೆ. ಅದನ್ನು ನಾವು ಈಗ ಜಿಜ್ಞಾಸ ತಗೊಂಡ್ರೆ ಏನು ಮಾಡಬೇಕು? ಅವುಗಳ ಸತ್ಯ ಅಂತ ಧ್ಯಾನ ಮಾಡಬೇಕಾ? ಏನು ಅಧ್ಯಾರೋಪಿತ ಅಂತ ಧ್ಯಾನ ಮಾಡಬೇಕಾ? ಅಧ್ಯಾರೋಪಿತ ಅಂತಂದ್ರೆ ಧ್ಯಾನ ಮಾಡೋ ಅವಶ್ಯಕತೆ ಇಲ್ಲ. ವಾಯುದೇವ ಸತ್ಯ, ಅಗ್ನಿದೇವ ಸತ್ಯ, ಹೌದಲ್ಲ? ಸತ್ಯ ಅಂತ ಮಾಡಬೇಕು. ಆದರೆ ಶ್ರುತಿಗಳಲ್ಲಿ ಅದನ್ನು ಸತ್ಯ ಅಂತ ಹೇಳಿಲ್ಲ, ಭಾವಿಸು ಅಂತ ಹೇಳಿದ್ದಾರೆ. ಬರ್ಕೊಳ್ಳಿ, ಶ್ರುತಿಗಳು ಪ್ರಾಣಾದಿಗಳನ್ನು ಭಾವಿಸಬೇಕು ಎಂದು ಹೇಳಿದ್ದಾವೆ ವಿನಃ ಭಾವಿಸಬೇಕು ಎಂದು ಹೇಳಿದ್ದಾವೆ ವಿನಃ ಸತ್ಯವೆಂದು ಧ್ಯಾನ ಮಾಡಬೇಕೆಂದು ವಿಧಿಸಿಲ್ಲ. ಹಾಗೇನಾದರೂ ವಿಧಿಸಿದ್ದರೆ ಧ್ಯಾನದ ವಿಷಯವಾಗಿ ಕಲಹಗಳೇ ಆಗಬಹುದಾಗಿದ್ದವು. ಮಂದಿರ್ ಮಸ್ಜಿದ್, ಇವನು ಮಂದಿರ ಸತ್ಯ ಅಂತ ಕೂತ್ಕೊಂಡಾನೆ, ಅವನ ಮಸ್ಜಿದ್ ಸತ್ಯ ಅಂತ ಕೂತ್ಕೊಂಡಾನೆ. ಇಬ್ಬರಿಗೂ ಇಷ್ಟು ಅರಿವಿಲ್ಲ, ಇದು ಉಪಾಯ ಮಾತ್ರ. ಭಗವಂತ ಮಂದಿರಕ್ಕೂ ಸಿಕ್ಕಾಕೊಂಡಿಲ್ಲ, ಮಸ್ಜಿದ್ಗೂ ಸಿಕ್ಕಾಕೊಂಡಿಲ್ಲ. ಅದನ್ನು ಸತ್ಯ ಅಂತ ಕಟ್ಟಿಡ್ಕೊಂಡಾಗ ಏನಾಗ್ತದೆ? ಕಲಹ. ಅವತ್ತೇ ಹೇಳಾರೆ ಧನ ಗ್ಯಾರಂಟಿ ಕಲಹ. ಹೀಗಾಗಿ ಶ್ರುತಿಗಳಲ್ಲಿ, ಬ್ರಹ್ಮಸೂತ್ರಗಳಲ್ಲಿ ಕಂಡುಬರುವ ಇಂಥ ಹೇಳಿಕೆಗಳನ್ನು ಗೌಣಾರ್ಥದಲ್ಲಿ ತೆಗೆದುಕೊಳ್ಳತಕ್ಕದ್ದೇ ವಿನಃ ಮುಖ್ಯಾರ್ಥದಲ್ಲಿ ಅಲ್ಲ. ನೂರ ಐವತ್ತೇಳು ಮುಗೀತು. ಹೌದೇನಪ್ಪ? ಥ್ಯಾಂಕ್ ಯು. ತಸ್ಮಾತ್ ಉತ್ಪತ್ತಿ ಆದೃಷ್ಟಯ ಆತ್ಮೀಕೃತ ಬುದ್ಧಿ ಅವತಾರ ಇವ ನ ಅನ್ಯಾರ್ಥ ಕಲ್ಪಯಿತು ಯುಕ್ತ ಅತ ನಾಸ್ತಿ ಉತ್ಪತ್ತಿಯಾದ ಆಕೃತ ಭೇದ ಕಥಂಚನ. ಸೊ ನಾವು ಈಗ ಇಷ್ಟನ್ನ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ಏನು ಅಂದರೆ, ಶ್ರುತಿ ಸೃಷ್ಟಿಯ ವಿಷಯವಾದ ಶ್ರುತಿಗಳು ಏನು ಲಭ್ಯ ಇವೆಯೋ, ಜಿಜ್ಞಾಸೆಗಳು ಏನು ಲಭ್ಯ ಇವೆಯೋ, ಅವೆಲ್ಲವೂ ಕೂಡ ನಾವು ಮುಖ್ಯಾರ್ಥವಲ್ಲಿ ಇಟ್ಕೋಬಾರ್ದು. ಅವನು ಕೇಳಬಾರ್ದು ಅಂತಲ್ಲ, ಅವುಗಳಲ್ಲಿಯೂ ಕೂಡ ಪ್ರಯೋಜನ ಇದೆ. ಏನು ಪ್ರಯೋಜನ ಅಂತಂದ್ರೆ, ಮುಖ್ಯಾರ್ಥದಲ್ಲಿ ತಂದು ನಮ್ಮನ್ನು ನಿಲ್ಲಿಸಬೇಕಾಗಿದೆ. ನಮ್ಮನ್ನ ಗೌಣಾರ್ಥದಿಂದ ಮುಖ್ಯಾರ್ಥಕ್ಕೆ ತಂದು ನಾವು ನಿಲ್ಲಿಸಬೇಕಾಗಿದೆ. ಅದಕ್ಕೆ ಉಪಾಯವಾಗಿ ಗೌಣಾರ್ಥವನ್ನು ವಾಕ್ಯಗಳನ್ನು ತಗೊಳ್ತಾರೆ. ಪ್ರಶ್ನೆ ಉಳಿತದೆ, ಅವು ಹೇಗೂ ಗೌಣಾರ್ಥ, ಹೇಗೂ ನಿಷ್ಪ್ರಯೋಜಕ, ಅವುಗಳನ್ನು ಶಾಸ್ತ್ರವು ಹೇಳಬೇಕಾದ್ರೂ ಯಾಕೆ? ಅದು ಜಿಜ್ಞಾಸ. ಯದಿ ಪರಹೇವ ಆತ್ಮ ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವಭಾವ ಏಕ ಪರಮಾರ್ಥತಃ ಸನ್ ಏಕಮೇವ ಅದ್ವಿತೀಯಂ ಇತ್ಯಾದಿ ಶ್ರುತಿಭ್ಯಃ. ಒಂದು ವೇಳೆ ಈ ಪೂರ್ವದಲ್ಲಿ ಛಾಂದೋಗ್ಯದಲ್ಲಿ ಹೇಳಿದಂತೆ ಏಕಮೇವ ಅದ್ವಿತೀಯಂ ಬ್ರಹ್ಮ ಅನ್ನುವಂಥ ಈ ಹೇಳಿಕೆ, ಏಕ ಪರಮಾರ್ಥತಃ ಅಂದರೆ ಪಾರಮಾರ್ಥಿಕ ತತ್ವವು ಅದು ಒಂದೇ ಒಂದು ಅನ್ನುವುದು ಸ್ಪಷ್ಟವಾಗ್ತದೆ. ಪಾರಮಾರ್ಥಿಕ ತತ್ವ ಒಂದೇ ಒಂದು ಅನ್ನೋದು ಸ್ಪಷ್ಟವಾಗ್ತದೆ. ಏಕ ಪರಮಾರ್ಥತಃ ಹೌದು. ಯದಿ ಒಂದು ವೇಳೆ ಇಷ್ಟೆಲ್ಲವೂ ಸ್ಪಷ್ಟವಾಗಿ ತಿಳಿಸಿದ್ದೆ ಆದಲ್ಲಿ ಬೇರೆ ಹೇಳಿಕೆಗಳನ್ನು ಶಾಸ್ತ್ರ ಕೊಡಬೇಕಾಗಿ. ಆತ್ಮ ಏನಪ್ಪ? ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವಭಾವ. ಏಕ ಪಾರಮಾರ್ಥಿಕವಾಗಿ ಒಂದೇ ಒಂದಾಗಿದೆ, ಅದು ಎರಡಿಲ್ಲದೆ ಇರುವಂಥ ಒಂದಾಗಿದೆ ಛಾಂದೋಗ್ಯ. ಇಷ್ಟು ಸ್ಪಷ್ಟವೂ ಇರ್ತಿರ್ಲಿಕ್ಕೆ ಅನ್ಯಥ ಬೇರೆ ಬೇರೆ ವಿಷಯಗಳನ್ನು ಹೇಳಬೇಕು ಯಾಕೆ? ಉದಾಹರಣೆಗೆ ಅಸತ್ ಅನ್ಯತ್ ಕಿಮರ್ಥ ಇಯಂ ಉಪಾಸನಾ ಉಪದಿಷ್ಟಾಃ ಆತ್ಮವಾ ಅರೇ ದ್ರಷ್ಟವ್ಯಃ ಯ ಆತ್ಮ ಅಪಹತ ಪಾಪ್ಮ ಸಕ್ರತುಂ ಕುರ್ವೀತ ಆತ್ಮ ಇತ್ಯೇವ ಉಪಾಸೀತ ಇತ್ಯಾದಿ ಶ್ರುತಿಭ್ಯಃ ಕರ್ಮಾಣಿ ಚ ಅಗ್ನಿಹೋತ್ರಾದೀನಿ ಶೃಣು ತತ್ರ ಕಾರಣಂ. ಒಂದು ವೇಳೆ ಪಾರಮಾರ್ಥಿಕ ಉಪದೇಶ ಮಾತ್ರವೇ ಅಂತಿಮ ಸತ್ಯವಾಗಿದ್ದಾದಲ್ಲಿ ಅನ್ಯತ ಅಸತ್ ಉಳಿದದ್ದೆಲ್ಲವೂ ಕೂಡ ಸುಳ್ಳು ಅಂತಾಗಿದ್ದರೆ ಅಥವಾ ಹುಸಿ ತೋರಿಕೆ ಅಂತಾಗಿದ್ದರೆ ಶ್ರುತಿಗಳು ಆತ್ಮವಾರೇ ದ್ರಷ್ಟವ್ಯ ಆತ್ಮನನ್ನೇ ನೋಡಬೇಕು ಯ ಆತ್ಮ ಅಪಹತ ಪಾಪ್ಮ ಛಾಂದೋಗ್ಯ ಯಾವ ಆತ್ಮನು ಪಾಪರಹಿತನಾಗಿದ್ದಾನೋ ಅಪಹತ ಪಾಪ್ಮ ಪಾಪಗಳನ್ನು ಕಳೆದುಕೊಂಡ ಅರ್ಥಾತ್ ಪಾಪರಹಿತನಾಗಿದ್ದಾನೆ ಶ್ರುತಿಗಳು ಹೇಳಾವನಿಲ್ಲ ಸಕೃತಂ ಕರ್ವೀತ ಅವನು ನಿಶ್ಚಯವನ್ನು ಮಾಡಿದನು ಆತ್ಮ ಇತ್ಯೇವ ಉಪಾಸೀತ ನೀನು ಆತ್ಮನೆಂದೇ ಉಪಾಸನೆ ಮಾಡು ಅಗ್ನಿಹೋತ್ರಾದಿ ಕರ್ಮಗಳನ್ನಾದರೂ ಮಾಡು ಅಗ್ನಿಹೋತ್ರಾದಿ ಕರ್ಮಗಳನ್ನು ಮಾಡು ಇತ್ಯಾದಿ ಹೇಳಿಕೆಗಳನ್ನು ಯಾಕೆ ಕೊಡಬೇಕಾಗಿತ್ತು ಅರ್ಥ ಆಗಲಿಲ್ಲ ಏನ್ ಅವಶ್ಯಕತೆ ಇತ್ತು? ಆತ್ಮ ಏಕ ನಿತ್ಯ ಶುದ್ಧ ಬುದ್ಧ ಮುಕ್ತ ಏಕ ಏಕಂ ಅದ್ವಿತೀಯಂ ಆತ್ಮ. ನೀವು ಉಪಾಸನೆ ಮಾಡು, ನೀನು ಅಗ್ನಿಹೋತ್ರ ಮಾಡು, ಉದ್ದಾಕು ವಿಧಿಗಳನ್ನು ತಿಳಿಸಿದ್ದಾರೆ. ಆತ್ಮನನ್ನ ನೋಡು, ಆತ್ಮನ ಮೇಲೆ ಧ್ಯಾನ ಮಾಡು. ಏನ್ ಅವಶ್ಯಕತೆ? ಆಯ್ತಪ್ಪ, ನೀ ಕೇಳಿದ ಜನ್ಮಕ್ಕೆ ಸಮಾಧಾನ ಹೇಳಬೇಕು ನನಗೆ. ಶೃಣು ತತ್ರ ಕಾರಣಂ. ಈ ವಿಷಯದಲ್ಲಿ ಯಾಕೆ ಉಪನಿಷತ್ತು ಇತರ ಸೃಷ್ಟಿಯ ವಿಷಯಗಳಲ್ಲಿ ಇತರ ವಿಷಯಗಳಲ್ಲಿ ಇಷ್ಟೊಂದು ವಿವರಣೆಗಳನ್ನು ಕೊಟ್ಟಿದ್ದಾರೆ? ಅದರ ಗರ್ಭದಲ್ಲೆಲ್ಲ ಹಾಕೊಳ್ರಿ ಆರ್ಯ ಸಮಾಜ. ಆರ್ಯ ಸಮಾಜ ಅಂದ್ರೆ ಗೊತ್ತಾಯ್ತಲ್ಲ, ಅದಕ್ಕೆ ಇನ್ನೊಂದು ಏನು ಹೆಸರು? ಬ್ರಹ್ಮ ಸಮಾಜ ಅಂತಾನೆ ಕರೀತಾರೆ. ಆರ್ಯ ಸಮಾಜ, ಬ್ರಹ್ಮ ಸಮಾಜ ಎರಡು ಒಂದೇ. ಆರ್ಯ ಸಮಾಜದಲ್ಲಿ ಬೊಬ್ಬೆ ಹೊಡಿತಾರೆ, ಅನ್ಯಥ ಏನಲ್ಲ, ವಾಸ್ತವಿಕತೆಯನ್ನೇ ಹೇಳ್ತಾರೆ. ಈ ದೇವತಾದಿ ವಿಗ್ರಹ, ದೇವಸ್ಥಾನ ಇತ್ಯಾದಿ ಏನು ಈ ಕಲ್ಚರ್ ಇದೆ, ಇದು ಇತ್ತೀಚೆಗೆ ಹುಟ್ಟುಕೊಂಡಿದ್ದೇವೆ, ನಹ ವೇದಗಳಲ್ಲಿ ಇಲ್ಲ. ಇದು ಸಾಕಷ್ಟು ಲಾಜಿಕ್ಕೂ ಇದೆ. ವೈದಿಕ ಕಾಲದಲ್ಲಿ, ವೇದಗಳನ್ನು ಮಾತ್ರ ಅನುಸರಿಸುವಂತಹ ವೈದಿಕ ಕಾಲದಲ್ಲಿ ದೇವಸ್ಥಾನಗಳು ಇತ್ಯಾದಿ ಏನು ಇದ್ದಿದ್ದಿಲ್ಲ, ದೇವತೆಗಳು ಇದ್ದಿದ್ದಿಲ್ಲ. ಅವರು ಪೂಜಿಸ್ತಾ ಇರೋದು ಆಕಾಶ, ವಾಯು, ಅಗ್ನಿ, ನೀರು, ಪೃಥ್ವಿ, ಇವುಗಳ ಮಾತ್ರ ಆರಾಧಿಸ್ತಾ ಇದ್ರು. ಸೊ ಅವ್ರು ಒಬ್ಬೆ ಹೊಡೆಯೋದೇನು ಅಂದ್ರೆ, ಇದೆಲ್ಲ ಪೌರೋಹಿತ ವರ್ಗ ಹೊಟ್ಟೆಪಾಡಿಗೆ ಹುಟ್ಟಿಸಾಕಿದ್ದು. ಲಾಜಿಕಲ್ಲಿ ನೋಡಿದ್ದಾದ್ರೆ ಹೌದು ಅನಿಸ್ತದೆ. ಈ ಪೂಜೆಗೆ ಎರಡು ಪಂಚೆ ಇಡಬೇಕು ಅಂತ ಹೇಳ್ತಾರೆ, ವೇದಗಳಲ್ಲಿ ಹೇಳಿಲ್ಲ, ಈ ಪೂಜೆನೇ ಹೇಳ್ಕೊಟ್ಟಿಲ್ಲ. ಈಗ ದೇವರ ಪೂಜೆ ಪಂಚೆ ಉಡ್ತಾನ, ಸೀರೆ ಉಡ್ತಾನ, ಇಷ್ಟು ಕಲಶ ಇಡಬೇಕು ಅಂತ ಹೇಳ್ತಾರೆ. ಅವು ಕಲಶ ಎಲ್ಲ ಹೊಸವೇ ಆಗ್ಬೇಕು ಅಂತಾರೆ. ಅವು ಅಕ್ಕಿಯಾಲೂ ಸಿಗುವುದಿಲ್ಲ, ಹಾನಿಗಳಾಗೂ ಸಿಗುವುದಿಲ್ಲ. ಎಲ್ಲಿಗೆ ಹೋಗ್ಬೇಕು? ಹುಬ್ಳಿಗೆ ಹೋಗ್ಬೇಕು. ಇಷ್ಟೆಲ್ಲ ನೀವು ಜೋಡಿಸಿಡ್ಬೇಕು ನಾಳೆ ಬರೋದ್ರೊಳಗಾಗಿ ಅಂತ ಹೇಳ್ತಾರೆ. ಎಷ್ಟು ಸರ್ಕಸ್ ಆಯ್ತು, ಮಾಡೋಣ. ಆ ದೇವರು ಅಷ್ಟು ತಂಬಿಗಳನ್ನು ತೋತಾನ, ಅಷ್ಟು ಕೆಲಸ ತೋತಾನ, ಅದು ಹಂಗೆ ಹೇಳಿದ್ದಾರೆ ಅಂತ. ನೀವು ವೇದ ಹತ್ರ ನೋಡಿದ್ರೆ ವೇದಗಳಲ್ಲಿ ಎಲ್ಲೂ ಹೇಳಿಲ್ಲ ಅಂತ ಆರ್ಯ ಸಮಾಜದವ್ರು ಹೇಳ್ತಾರೆ. ಈ ಮಧ್ಯದಲ್ಲಿ ನಾನೇನು ಹೇಳ್ತೀನಿ ಅಂತಂದ್ರೆ, ಇವೆಲ್ಲ ಅಂಗ ಸಾಧನೆಗಳು. ಇವುಗಳ ಮುಖ್ಯ ಸಾಧನೆಗೆ ಅಂಗಗಳು. ಆ ಅಂಗ ಸಾಧನೆಗಳನ್ನು ಇಟ್ಕೊಂಡರೆ ಇಟ್ಕೊಳ್ಳಿ ಬಿಡು, ಅಲವು ಇದೆಯಲ್ಲ. ಉಪಾಸನಾ ಅನ್ನೋ ಒಂದು ಶಬ್ದ ನೀನು ಇಂಟ್ರೊಡ್ಯೂಸ್ ಮಾಡಿಬಿಟ್ಟಿ ಅಂತಂದ್ರೆ, ಅದು ಹೊಟ್ಟೆಯೊಳಗೆ ಇದ್ದದ್ದು ಇಲ್ಲದ್ದು ಎಲ್ಲ ಕಬ್ಬಿಣ ಬುಟ್ಟಿ ಸಹಿತ ನೀವು ಉಪಾಸನ ಮಾಡಬಹುದು. ಎಣ್ಣೆ ಹಾಕಿ ಕಬ್ಬಿಣ ಬುಟ್ಟಿಯೊಳಗೆ ಎಣ್ಣೆ ಹಾಕಿ ಉಪಾಸನ ಮಾಡ್ತಾವ, ದೀಪ ಹಚ್ಚಿ ಶನಿ ಅಂತ. ಏನೇನು ಎಲ್ಲಿ ಹೇಳಿಲ್ಲ, ಯಾವ್ದ್ರೊಳಗೂ ಇದನ್ನು ಹೇಳಿಲ್ಲ. ಆದ್ರೆ ಒಂದು ಸಲ ಉಪಾಸನ ಅಂದ್ಬಿಟ್ಟಿ ಅಂತಂದ್ರೆ, ಹಿಂಗೆ ಕೂತ ಗಣಪತಿನೂ ಓಕೆ, ಹಿಂಗೆ ಕೂತ ಗಣಪತಿನೂ ಓಕೆ, ನಿಂತುಕೊಂಡು ಗಣಪತಿನೂ ಓಕೆ, ಬಲಮುರಿನೂ ಓಕೆ, ಎಡಮುರಿನೂ ಓಕೆ. ನೀವು ಒಂದ್ಸಲ ಉಪಾಸನ ಅನ್ನೋದನ್ನು ಒಪ್ಕೊಂಡ್ಬಿಟ್ಟೆ ಅಂತ. ಹೀಗಾಗಿ ವಾಯಾ ಮೀಡಿಯಾ ನಾನೇ ನನ್ಕೀನಿ ಅಂತಂದ್ರೆ ನಿಮ್ಮನ್ನು ಬೇಜಾರು ಪಡಿಸೋದಿಲ್ಲ, ಅವರನ್ನು ಬೇಜಾರು ಪಡಿಸೋದಿಲ್ಲ. ಅವರ ತಿಳುವಳಿಕೆನೇ ಅಷ್ಟು, ಅವರಿಗೆ ಉಪಾಸನ ಮಾರ್ಗವನ್ನು ಭಗವಂತ ಹೇಳ್ತಾರೆ, ವೇದಗಳು ಹೇಳ್ಕೊಟ್ಟಾವೆ. ಉಪಾಸನದಲ್ಲಿ ಠೀಕ ಹಿಂಗೆ ಮಾಡ್ತಾನೆ, ಮಾಡಿಗೆ ಅವಕಾಶ ಇದೆ, ನಾವೇನು ಮಾಡಲಿಕ್ಕಾಗ್ತದೆ? ಯಾಕೆ ಮಾಡ್ತೀಯಪ್ಪ ಅಂತ ಯಾರೇ ಕೇಳ್ಯಾರ ಇವತ್ತು? ಯಾಕೆ ಯಾರು ಕೇಳಿಲ್ಲ? ಏಕೆಂದ್ರೆ ಆ ಫ್ರೀಡಮ್ ಇದೆ ಅಲ್ಲಿ. ನಿನಗೆ ಯಾವ ಭಾವವನ್ನು ಅನ್ಕೋತೀಯ ಆ ಭಾವದಲ್ಲಿ ಭಗವಂತನನ್ನು ಧ್ಯಾನಿಸಬಹುದು, ಅದೇ ಉಪಾಸನ. ಏನು ಉಪಾಸನ? ಕೃಷ್ಣದೇವರಾಯ ಒಡೆಯರ್ ಗಣಪತಿ ಅಲ್ಲ. ಹ್ಞೂ, ಕರೆಕ್ಟ್. ಹಾಂ, ಗಣಪತಿ ಅಲ್ಲ, ಕೃಷ್ಣದೇವರಾಯ ಒಡೆಯರ್ ಗಣಪತಿ. ಹಾಂ, ವೆಂಕಟೇಶ್ವರ ಗಣಪತಿ, ತಿರುಪತಿ ವೆಂಕಟೇಶ್ವರ ಗಣಪತಿ. ಎಲ್ಲ ಪಾಪ ಹಾಗೆ ಕರೆಕ್ಟಾಗೇ ಇರ್ತದೆ, ಮುಖ ಮಾತ್ರ ಗಣಪತಿ. ಹಾಂ, ಕ್ರಿಕೆಟ್ ಗಣಪತಿ, ಅವನ ಕೈಯಾಗ ಬ್ಯಾಟ್ ಕೊಟ್ಬಿಡು. ವಾಟ್ ಐ ಆಮ್ ಟ್ರೈಂಗ್ ಟು ಸೇ, ಯಾಕೆ ನಾವು ಇವತ್ತಿನವರೆಗೂ ಇಷ್ಟು ಪೌರೋಹಿತ ವರ್ಗ ಇದೆ, ಎಷ್ಟು ಇವ್ರು ಯಾರು ಇದಕ್ಕೆ ಆಬ್ಜೆಕ್ಷನ್ ತಗದಿಲ್ಲ ಯಾಕೆ? ಏಕೆಂದ್ರೆ ಭಾವಿಸುವುದರ ಮೇಲೆ ಯಾರ ಹಕ್ಕು ಇಲ್ಲ. ನೀವು ಒಂದು ಶಬ್ದ ಭಾವಿಸು ಅಂತ ಹೇಳಿದ್ದಕ್ಕೆ ಇಷ್ಟು ಎಲ್ಲ ಭಾವಿಸಿಬಿಟ್ಟೆ ನಾವು. ಇನ್ನೂ ಭವಿಷ್ಯದಲ್ಲಿ ಏನೇನಿದೆಯೋ ಗೊತ್ತಿಲ್ಲ. ಮೊಬೈಲ್ ಗಣಪತಿ, ಇಂಟರ್ನೆಟ್ ಗಣಪತಿ, ತುಂಬಾ ಅಡ್ವಾನ್ಸ್. ಒಂದು ಸ್ಕ್ರೀನ್ ಹಾಕ್ಬಿಡೋದ ಗಣಪತಿ ಕೂರಿಸೋ ಜಾಗದವ್ರಿಗೆ, ಒಂದು ಸ್ಕ್ರೀನ್ ಹಾಕ್ಬಿಟ್ಟು ಆಮೇಲೆ ಎಲ್ಲ ಪ್ರೊಜೆಕ್ಟ್ ಮಾಡ್ಬಿಡೋದು. ಈಗ ದೊಡ್ಡ ದೊಡ್ಡ ದೊಡ್ಡ ದೊಡ್ಡ ಟಿ ವಿ ಸಿಗ್ತಾವೆ ಈಗ ಬೇಕಾದಷ್ಟು. ಅದೊಡ್ಡ ಒಂದು ಟಿ ವಿ ತಂದು ಹಾಕಿ ಮೊಬೈಲ್ ಕನೆಕ್ಟ್ ಮಾಡಿಬಿಟ್ಟು ತಗಪ್ಪ ಎಷ್ಟು ಬೇಕು ಮೊಬೈಲ್ ಗಣಪತಿ, ಒಂದ ಎರಡ ಮೂರ ನಾಲ್ಕ ಐದ ಆರು. ಏ, ಪೂಜೆ ಇಲ್ಲ, ಓಕೆ, ಪೂಜಾನೂ ಇಂಪೋರ್ಟ್ ಮಾಡ್ತೀವಿ. ಒಂದೊಂದು ಗಣಪತಿ ತೋರಿಸೋದು ಅದ್ರ ಪೂಜಾ ವಿಧಿ ಕಳಿಸ. ಒಂದೇ ಒಂದು ಭಾವಿಸಕ್ಕೆ ಸಾಧ್ಯ ಇದೆ ಅಂತ ಒಂದು ಸಾಧ್ಯತೆ ಕೊಟ್ಟಿದ್ದಕ್ಕೆ ಇದು ನಮಗೆ ಇಬ್ಬರನ್ನು ಸಮಾಧಾನ ಮಾಡಲಿಕ್ಕೆ ಒಂದು ಅವಕಾಶ. ಏ, ಈ ಥರ ಗಣಪತಿಯನ್ನು ಮಾಡಿದ್ರೆ ಏನು ಸಿಗ್ತದೆ? ಯಾರಿಗೆ ಗೊತ್ತು? ಕೊನೆಗೆ ನೀನು ಸ್ವಲ್ಪ ಅದರೊಳಗೆ ಪ್ರಬುದ್ಧತೆಯನ್ನು ಪಡೆದು ನೀನು ಆ ಭಗವಂತನ ಇರುವಿಕೆಯಲ್ಲಿ, ಪರಮೇಶ್ವರನ ಇರುವಿಕೆಯಲ್ಲಿ ನೀನು ಶ್ರದ್ಧೆಯನ್ನು ಬೆಳೆಸ್ಕೊಳ್ಳಿಕ್ಕೆ ಸಾಧ್ಯ ಆಗಿರಬಹುದು ಏನು? ಆವಾಗ ನಾಮರೂಪಗಳನ್ನು ಪರಿಸರಿಸಿ ಅದರ ಬಗ್ಗೆ ಜಿಜ್ಞಾಸ ಮಾಡಬೇಕು ಅಂತ ನಿನ್ನಲ್ಲಿ ಜಿಜ್ಞಾಸ ಹುಟ್ಟಿದ್ದೆ. ಆದರೆ ಅದನ್ನು ಅವರು ಮುಂದಿನ ವಾಕ್ಯದ ಮುಂದಿನ ಶ್ಲೋಕ ಹೇಳ್ತಾರೆ. ಹೇಗೆ ನಾವು ಅವರವರ ಕ್ವಾಲಿಫಿಕೇಶನ್ ಪ್ರಕಾರ ಶ್ರುತಿಗಳು ಬೇರೆ ಬೇರೆ ಉಪದೇಶಗಳು ಮಾಡಿದೆ ಅನ್ನೋದನ್ನು ಹೇಳ್ತವೆ. ಆಶ್ರಮ ತ್ರಿವಿಧಾಹೀನಂ ಮಧ್ಯಮೋತ್ಕೃಷ್ಟ ದೃಷ್ಟಯ ಉಪಾಸನೋಪದಿಷ್ಟೇಯ ತದರ್ಥಮನುಕಂಪಯ. ಆಶ್ರಮಸ್ತ್ರಿವಿಧಾಹೀನ ಮಧ್ಯಮೋತ್ಕೃಷ್ಟ ದೃಷ್ಟಯ ಉಪಾಸನೋಪದಿಷ್ಟೇಯ ತದರ್ಥಮನುಕಂಪಯ. ಆಶ್ರಮಃ ತ್ರಿವಿಧ. ಆಶ್ರಮ ಅಂದರೆ ಬ್ರಹ್ಮಚರ್ಯಾಶ್ರಮ, ಗೃಹಸ್ಥಾಶ್ರಮ, ವಾನಪ್ರಸ್ಥಾಶ್ರಮ ಎಲ್ಲರನ್ನು ಸೇರಿಸಿ ಆಶ್ರಮಿಗಳು ಅಂತ ಹೇಳಲಾಗ್ತದೆ. ಇವರೆಲ್ಲರೂ ಆಶ್ರಮಿಗಳೇ. ಈ ಆಶ್ರಮಿಗಳು ಮೂರು ಥರ ಅಧಿಕೃತ, ಮೂರು ಥರ ಇದ್ದಾರೆ ಇವರು. ಹೀನ, ಹೀನ ಅಂದರೆ ಕನಿಷ್ಠ ಅಂತ, ಮಧ್ಯಮ, ಮಧ್ಯಮದವರು, ಉತ್ಕೃಷ್ಟ ದೃಷ್ಟಯ ಶ್ರೇಷ್ಠ ದೃಷ್ಟಿಯನ್ನು ಹೊಂದಿದವರು. ಬ್ರಹ್ಮಚಾರಿನೇ ಆಗಿರಲಿ, ಗೃಹಸ್ಥನೇ ಆಗಿರಲಿ, ವಾನಪ್ರಸ್ಥನೇ ಆಗಿರಲಿ, ಇರ್ತಾರೆ, ಮೂರು ಥರ ಇರ್ತಾರೆ. ಅವರವರ ಬುದ್ಧಿಮಟ್ಟಕ್ಕೆ ತಕ್ಕಂತೆ, ಅವರವರ ತಿಳುವಳಿಕೆ ಮಟ್ಟಕ್ಕೆ ತಕ್ಕಂತೆ, ಎರಡನ್ನು ಮೀರಿ ಅವರವರ ಪಕ್ವತೆಗೆ ತಕ್ಕಂತೆ. ಪ್ರಬುದ್ಧತೆ, ಪಕ್ವತೆ ಇವೆಲ್ಲವೂ ಅವರವರು ಇಂಡಿವಿಜುವಲಿ ಗಳಿಸುವ ಮಹಾನ್ ಆಸ್ತಿಗಳು. ಇದು ಯಾರು ಕೊಡುವುದಲ್ಲ, ಇದು ಹೋಗಿ ತರುವುದಲ್ಲ, ಇದು ಅವರವರಿಗೆ ಅದನ್ನು ಬೆಳೆಸ್ಕೋಬೇಕಾಗ್ತದೆ. ಪ್ರಬುದ್ಧತೆ ಗಳಿಸುವುದಾಗಿದೆ ವಿನಃ ತಂದುಕೊಳ್ಳುವುದಲ್ಲ, ಅಥವಾ ಯಾರಿಂದಲೇ ಪಡೆಯುವಂಥದ್ದು ಅಲ್ಲ. ಪ್ರಬುದ್ಧತೆ ಗಳಿಸೋದು, ಏನೂ ಪ್ರಬುದ್ಧತೆಯನ್ನು ಗಳಿಸಿಲ್ಲ, ಅವನು ಹೀನ ಸ್ಥಿತಿಯಲ್ಲಿರ್ತಾನೆ. ಏನೋ ಅಲ್ಪ ಸ್ವಲ್ಪ ಪಾಠ ಕಲ್ತಾನೆ, ಅದು ಮುಂಚೆ ಇದ್ದಿದ್ದಲ್ಲ, ಮದುವೆ ಆದ್ಮೇಲೆ ಪಾಠ ಕಲ್ತ, ಅಲ್ಪ ಸ್ವಲ್ಪ ಪಾಠ ಕಲ್ತಾನೆ ಅಂತಂದ್ರೆ ಆ ಮಧ್ಯಮದ ಬಂತ. ವಾನಪ್ರಸ್ಥಕ್ಕೆ ಹೋದ ಮೇಲೂ ಕೂಡ ಪಾಠ ಕಲಿಯದೇ ಇರಬಹುದಾಗಿತ್ತು, ಆದರೆ ಸರಿಯಾದ ಸ್ಥಳದಲ್ಲಿ ವಾನಪ್ರಸ್ಥ ಕಾಲವನ್ನು ಕಳೆದಿದ್ದರಿಂದಾಗಿ ಅಲ್ಲಿ ಪಾಠ ಕಲಿತ ಅಂದ್ರೆ ಏನಾಗ್ತದೆ, ಅವನು ಉತ್ಕೃಷ್ಟ ದೃಷ್ಟಿಯ ಅವರ ಬುದ್ಧಿಮಟ್ಟದಲ್ಲಿ ಹೋಗ್ತದಪ್ಪ, ಅವರ ಬುದ್ಧಿಮಟ್ಟ. ಅದಕ್ಕೆ ತಕ್ಕಂತೆ ಉಪಾಸನಾ ಉಪದಿಷ್ಟೇಯಂ, ಉಪಾಸನೆಗಳನ್ನ ಉಪದೇಶಿಸಿದೆ ಶಾಸ್ತ್ರ. ಏನ್ ಮಾಡಿದೆ, ಯಾರಿಗೆ? ಎಲ್ಲರಿಗೂ ಉಪಾಸನೆ ಹೇಳಿದೆ, ಆದ್ರೆ ಅವರವರ ಮಟ್ಟಕ್ಕೆ ತಕ್ಕಂತೆ. ಮಹಾರಾಯ ನೀ ಹೆಂಗರ ಮಾಡು, ಏನಾರ ಮಾಡು, ಸಗಣಿ ಪೂಜೆ ಮಾಡ್ಯಾರ ಬಾಪ ನಿಂಗೆ ಯಾರು ಬೇಡ ಅಂತಾರೆ, ಆದ್ರೆ ಮೊದಲು ಪೂಜೆ ಮಾಡು. ಸಗಣಿ ಪೂಜೆ ಮಾಡ್ತಾರೆ, ಅದಕ್ಕೆ ಪಂಚ ಪಾಂಡವರು ಏನೋ ಕರೀತಾರ, ಹಿಂಗ್ ಮಾಡಿ ಅದು ಐದು ಇರ್ತಾವ. ಆಯ್ತಾಯ್ತು, ಯಾವುದೋ ಒಂದು ಟೈಮ್ ನಾ ಮಾಡ್ತಾರೆ. ಈ ಬಳ್ಳಾರಿಯೊಳಗೆ ಯಾವತ್ತೂ ವಿರುದ್ಧ ಈಜೋದು ಜಾಸ್ತಿ, ಅವು ಅಲ್ಲಿ ಕ್ರಮಗಳೇ ಬೇರೆ, ಇಡೀ ಕರ್ನಾಟಕದ ಕ್ರಮಗಳೇ ಬೇರೆ. ಏನ್ ಮಾಡೋಕ್ಕಾಗಲ್ಲ, ಇವರು ಅಕ್ರಮದಾಗ ಸಕ್ರಮ ಮಾಡ್ಕೊಂಬಲ್ಲ. ಅವನು ಹೊರಗೆ ಬಂದ್ಬಿಡ, ಈಗ ಹೊರಗೆ ಎಷ್ಟರ ಮಟ್ಟಿ ಬಂದ್ಬಿಡ ಅಂದ್ರೆ ಅಕ್ರಮದಲ್ಲಿ ಈಗಿನ ಈಸ್ ಗೋಯಿಂಗ್ ಟು ಕಾಂಟೆಸ್ಟ್. ನಾನು ಎಷ್ಟು ಸ್ವಲ್ಪ ವಿಚಾರ ಮಾಡಿದೆ, ಈ ಬಳ್ಳಾರಿ ಕ್ರಮನೇ ಹಿಂಗದನ್ನು ಯಾರಿಗೆ ಗೊತ್ತು. ಈಗ ಅದೇ ಒಂದು ವಿಷಯ ತಗೊಂಡು ಇಲ್ಲಿ ಜಗಳಾಡೋದು ಬೇಡ. ಸಗಣಿಯಿಂದ ಪಾಂಡವರನ್ನು ಮಾಡ್ತಾರೆ. ಹೌದು, ಒಟ್ಟು ಮಾಡ್ತಾರೆ, ಬಿಡೋದಲ್ಲ. ಇವರಂತಾರೆ ಶಾಸ್ತ್ರ, ನೀ ಕಬ್ಬನ ಬುಟ್ಟಿಯರ ಪೂಜೆ ಮಾಡು, ಸಗಣಿಯರ ಪೂಜೆ ಮಾಡು, ಒಟ್ಟು ನೀನು ಭಗವಂತನನ್ನ ಪೂಜಿಸು. ಪೂಜಿಸೋದೇ ತಾತ್ಪರ್ಯ ಅಲ್ಲ, ಆ ಮೂಲಕವಾಗಿ ಶ್ರದ್ಧಾ ಬೆಳೆಸಿಕೊ, ಅದು ತಾತ್ಪರ್ಯ ಅಲ್ಲ. ಶ್ರದ್ಧೆಯಲ್ಲಿ ಸಮರ್ಪಣ ಭಾವನೆ ಅರ್ಥ ಮಾಡಿಕೊ, ಅದು ತಾತ್ಪರ್ಯ ಅಲ್ಲ. ಆ ಸಮರ್ಪಣಾ ಭಾವದಲ್ಲಿ ರಾಗದ್ವೇಷರಹಿತವಾದ ಪ್ರತಿಕ್ರಿಯಾರಹಿತವಾದ ಮನಸ್ಸನ್ನು ಪಕ್ವಗೊಳಿಸಿಕೊ, ಅದು ತಾತ್ಪರ್ಯ ಅಲ್ಲ. ಆ ಮನಸ್ಸು, ಆ ಮನಸ್ಸಿನ ಬಗ್ಗೆ ಧ್ಯಾನ, ಅದಕ್ಕೆ ಜಪ ತಪ ಉಪಾಯ ಎಲ್ಲ ಹೇಳ್ತದೆ, ಅದು ತಾತ್ಪರ್ಯ ಅಲ್ಲ. ಆದರೆ ಆ ಮಟ್ಟದಲ್ಲಿ ಅವುಗಳನ್ನು ಮಾರ್ಗದರ್ಶನ ಕೊಡ್ತದೆ. ಉಪಾಸನಾ ಉಪದಿಷ್ಟೇಯಂ ತದರ್ಥಂ ಅನುಕಂಪಯ. ಆ ಉಪಾಸನೆಯನ್ನು ತದರ್ಥಂ, ತದರ್ಥಂ ಆ ಏಕತ್ವಂ ಏಕಂ ಅದ್ವಿತೀಯಂ ಬ್ರಹ್ಮ, ಅದನ್ನ ಅಂತಿಮವಾಗಿ ಅವನು ಅರ್ಥ ಮಾಡಿಕೊಳ್ಳಿ ಅಂತೇಳಿ ಅನುಕಂಪಯ ಅವನ ಲೆವೆಲ್ಗೆ ಬಂದು ಸಾಧನ ಹೇಳ್ಕೊಡ್ತು. ಇವನೇನು ಮಾಡಿಬಿಟ್ಟ, ಅದನ್ನೇ ಸತ್ಯ ಅಂತ ಇಟ್ಕೊಂಡ್ಬಿಟ್ಟ. ಇಷ್ಟ ಅದ ನೋಡ್ರಿ. ಈಗ ಇಬ್ಬರಲ್ಲಿ ಬ್ರಿಡ್ಜಿಂಗ್ ಶಕ್ತಿ ಯಾರಿಗಿದೆ? ಶಾಸ್ತ್ರದಲ್ಲಿ ಅಥವಾ ಶ್ರುತಿಗಳಲ್ಲಿ ಟೋಟಲ್ ವಿಶ್ವಾಸ ಯಾರಿಗಿದೆಯೋ, ಟೋಟಲ್ ಶ್ರದ್ಧಾ ಯಾರಿಗಿದೆಯೋ, ಪರಿಪೂರ್ಣವಾದ ತಿಳುವಳಿಕೆ ಯಾರಿಗಿದೆಯೋ, ಅವರು ಅವರನ್ನು ಪ್ರೀತಿಸುವುದಿಲ್ಲ, ಇವರನ್ನು ದ್ವೇಷಿಸುವುದೂ ಇಲ್ಲ. ಇಬ್ಬರಲ್ಲಿಯೂ ಕೂಡ ಒಮ್ಮತವನ್ನು ಮೂಡಿಸೋ ಪ್ರಯತ್ನ ಮಾಡ್ತಾರೆ. ಆ ಮೂಲಕವಾಗಿ ವೈದಿಕ ಧರ್ಮ ಮತ್ತೆ ಮುಂದುವರಿತಾರೆ. ಇಷ್ಟು ಭಗವತ್ಪಾದರ ಪ್ರಯತ್ನದ ತಾತ್ಪರ್ಯ. ಹೀಗಾಗಿ ಶ್ರೀಚಕ್ರ ಉಪಾಸನ, ಯಜ್ಞಯಾಗ ಹೋಮಾದಿಗಳಲ್ಲಿ ಆಸಕ್ತಿ, ಚಿಕ್ಕ ಪುಟ್ಟ ಸ್ತೋತ್ರಗಳ ರಚನೆ, ವೇದಾಂತ ಗ್ರಂಥಗಳ ರಚನೆ, ಎಲ್ಲದರಲ್ಲಿಯೂ ಕೂಡ ಸಮಾಜದಲ್ಲಿ ಐಕ್ಯವನ್ನು ತರುವಂಥ ಪ್ರಯತ್ನ. ಏ ಭಗವತ್ಪಾದಾಚಾರ್ಯರ ಭಾಷ್ಯಗಳನ್ನು ಕೈಯಲ್ಲಿ ಹಿಡ್ಕೊಂಡು ಇದರಿಂದಾಗಿ ನಾವು ಭಗವತ್ಪಾದರ ಉದಾಹರಣೆ ತಗೋತಾ ಇದ್ದೇವೆ ಅಷ್ಟೇ ವಿನಃ, ಎಲ್ಲ ಮಹಾತ್ಮರು ಅವರವ್ರ ದೃಷ್ಟಿಯಿಂದ ಈ ಪ್ರಯತ್ನವನ್ನು ಮಾಡಿದ್ದಾರೆ. ಅವರು ಸಹಜವಾಗಿಯೇ ಆ ಗುಣಗಳನ್ನು ತಗೊಂಡು ಬಂದು ಹುಟ್ಟಿದ್ದರಿಂದಾಗಿ ಮಾಡಿದರೋ, ಅಥವಾ ತಮ್ಮ ವ್ಯಾವಹಾರಿಕ ಪಕ್ವತೆಯಲ್ಲಿ ನೀಡ್ ಆಫ್ ದಿ ಅವರ್, ನೀಡ್ ಆಫ್ ದಿ ಡೇಸ್, ನೀಡ್ ಆಫ್ ದಿ ಇಯರ್, ಆ ವರ್ಷ, ಆ ಸಂವತ್ಸರ, ಆ ಸಮಾಜ, ಆ ಜನರ ಅವಶ್ಯಕತೆಗಳನ್ನು ಗುರುತಿಸಿ ಮಾಡಿದ್ರು ಅಂತೂ ಅವರೆಲ್ಲರ ಸೇವಾ ತಾತ್ಪರ್ಯ ಇಷ್ಟೇ. ಏನು, ನೀನು ನಿನ್ನ ಗತಿಯನ್ನು ಸಾಧಿಸಿರಬೇಕು, ನಿನ್ನ ಜೀವನವನ್ನು ಕೂಡ ಹಿತಕರವಾಗಿ ನಡೆಸ್ಕೊಂಡು ಹೋಗಬೇಕು ಅನ್ನೋ ಎರಡು ಉದ್ದೇಶ ಇಟ್ಕೊಂಡು ಮಾಡಿದ್ದಾರೆ. ಇದನ್ನು ಭಾಷ್ಯ ನಾನು ಮುಂದುವರಿಸೋಣಂತೆ ನಾಳೆ. ಆಶ್ರಮಾಃ ತ್ರಿವಿಧ, ಹೀನ ಮಧ್ಯಮ ಉತ್ಕೃಷ್ಟ ದೃಷ್ಟಯ. ಒಂದು ಪ್ಯಾರಾಗ್ರಾಫ್ ಮೊದಲು ಕಳ್ಕೊಂಡಿದೆಯಾ ಸವಿತ, ಅದನ್ನು ನೋಡ್ಕೋ. ಉಪಾಸನ ಉಪದಿಷ್ಟೇಯಂ ತದರ್ಥಂ ಅನುಕಂಪಯ. ಓಕೆ, ಔಟ್ ಆಫ್ ಶಿಯರ್ ಕೈಂಡ್ನೆಸ್, ಏನು ಆ ಸಾಧಕನ ಒಂದು ಕ್ವಾಲಿಫಿಕೇಶನ್ಗೆ ತಕ್ಕಂತೆ, ಅವನ ಮಟ್ಟಕ್ಕೆ ತಕ್ಕಂತೆ, ಅವನ ಮೇಲಿನ ವಿಶೇಷವಾದ ಕರುಣೆಯಿಂದ ಈ ಪ್ರಕಾರವಾದ ಮಾರ್ಗದರ್ಶನವನ್ನು, ಉಪಾಸನಾ ಮಾರ್ಗದರ್ಶನ ಮಾಡಿದ್ದಾರೆ.